ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಆಕಾಶವಾಣಿ ಮಡಿಕೇರಿ, ಕಾರ್ಯಕ್ರಮ ಕೃಷಿರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೆಲ್ಲಿಕಾಯಿ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಎಸ್ಎಂ ಸವಿತಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನೆಲ್ಲಿಕಾಯಿಯ ಮೌಲ್ಯವರ್ಧನೆ. ಈ ಕುರಿತು ಡಾಕ್ಟರ್ ಸವಿತಾ ಎಸ್ಎಂ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಸವಿತಾ ಅವರೇ. ನಮಸ್ಕಾರ ಜಗದೀಶ್ ಅವರು. ಬೆಟ್ಟದಲ್ಲಿ ಮುಖ್ಯವಾದ ಒಂದು ಹಣ್ಣಿನ ಬೆಳೆ ಅಂತ ಹೇಳ್ಬೋದು. ಆದರೆ ಈ ಹಣ್ಣಿನ ಬೆಳೆಯ ಒಂದು ಪೌಷ್ಟಿಕಾಂಶಗಳ ಬಗ್ಗೆ ಮತ್ತೆ ಇದರಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ನಮ್ಮ ಜನಗಳಿಗೆ ಅಷ್ಟೊಂದು ಅರಿವಿಲ್ಲ ಅಂತಾನೆ ಹೇಳ್ಬೋದು. ಇದಕ್ಕಾಗಿ ಹಲವಾರು ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೆಟ್ಟದ ನೆಲ್ಲಿಯಲ್ಲಿರುವಂಥ ಪೌಷ್ಟಿಕಾಂಶಗಳು ಮತ್ತು ಬೆಟ್ಟದ ನೆಲ್ಲಿಯನ್ನು ಬಳಸಿಕೊಂಡು ಯಾವ್ಯಾವ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಮೌಲ್ಯವರ್ಧನೆ ಅಂದ್ರೇನು ಅಂತ ಸ್ವಲ್ಪ ಹೇಳ್ತೀರಾ? ಯಾವುದೇ ಒಂದು ವಸ್ತು ತಗೊಂಡ್ರೆ, ಅಂದ್ರೆ ರಾ ಮೆಟೀರಿಯಲ್ ಕಚ್ಚಾ ವಸ್ತು ತಗೊಂಡು ಅದಕ್ಕೆ ವಿವಿಧ ಇತರೆ ಪದಾರ್ಥಗಳನ್ನ ಸೇರಿಸಿ ಒಂದು ಉತ್ಪನ್ನವಾಗಿ ತಯಾರಿಸೋದಕ್ಕೆ ನಾವು ಮೌಲ್ಯವರ್ಧನೆ ಅಂತ ಕರಿತೀವಿ. ಈ ಇತರೆ ಪದಾರ್ಥಗಳನ್ನ ಸೇರಿಸಿ ಅದ್ರ ಮೌಲ್ಯ ಹೆಚ್ಚಿದ್ದಕ್ಕೆ ನಮ್ಗೆ ಜಾಸ್ತಿ ಬೆಲೆ ಸಿಗುತ್ತೆ, ಆದ್ರಿಂದ ಅದಕ್ಕೆ ಮೌಲ್ಯವರ್ಧಿತ ಪದಾರ್ಥಗಳಂತ ಕರಿತೀವಿ. ಯಾವುದೇ ಒಂದು ಮೌಲ್ಯವರ್ಧಿತ ಪದಾರ್ಥ ತಯಾರಿಸಬೇಕು ಅಂದ್ರೆ ನಾವು ಕೆಲವೊಂದು ಅಂಶಗಳನ್ನ ಗಮನಿಸಬೇಕು. ಅದ ಎಂತ ಅಂಶಗಳು ಅಂತಂದ್ರೆ, ಒಂದು ಕ್ವಾಲಿಟಿ, ಗುಣಮಟ್ಟ. ಕಚ್ಚಾ ವಸ್ತು ಅಥವಾ ಇತರೆ ಪದಾರ್ಥಗಳ ಗುಣಮಟ್ಟ ಚೆನ್ನಾಗಿರ್ಬೇಕು. ಆಮೇಲೆ ಅದನ್ನ ಹೆಂಗ್ ತಯಾರಿಸಬೇಕು ಅಂತ ಅನ್ನೋ ತಾಂತ್ರಿಕತೆ ತಿಳಿದಿರ್ಬೇಕು. ಯಾವುದೇ ಒಂದು ಪದಾರ್ಥ ತಯಾರಿಸುವಾಗ ಈಗ ಒಬ್ರೆ ತಯಾರಿಸಕ್ಕಾಗಲ್ಲ, ಅವಾಗ ಎಷ್ಟು ಜನರು ಸೇರಿಸಿ ಅದನ್ನ ತಯಾರಿಸಬಹುದು ಅಂತಾನು ತಿಳಿದಿರ್ಬೇಕು. ಆಮೇಲೆ ತಯಾರಿಸ್ಲಿಕ್ಕೆ ಎಷ್ಟು ಕಾಲಾವಧಿ ಬೇಕು ಅಂತಾನು ಗೊತ್ತಿರ್ಬೇಕು ನಮ್ಗೆ. ಈಗ ಮೌಲ್ಯವರ್ಧಿತ ಆಹಾರ ತಯಾರಿಸಿದ್ರೆ ಅದರಿಂದ ನಮ್ಗೆ ಆಹಾರ ಭದ್ರತೆ ಮತ್ತು ಪೋಷಕಾಂಶ ಭದ್ರತೆ ಆಗುತ್ತೆ ಮನೆ ಮಟ್ಟಕ್ಕೆ ಮಾಡಿಕೊಂಡ್ರೆ. ಇದನ್ನೇ ನಾವು ಮಾರಾಟಕ್ಕೆ ಮಾಡಿದ್ರೆ ಅದರಿಂದ ನಮ್ಗೆ ಆರ್ಥಿಕ ಭದ್ರತೆ ಕೂಡ ಸಿಗುತ್ತೆ. ಈಗ ಯಾವುದೇ ಒಂದು ಮಾರಾಟಕ್ಕೆ ಮಾಡಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಸಾಕಷ್ಟು ಕೌಶಲ್ಯತೆ ಅವರಿಗೆ ತಿಳಿದಿರ್ಬೇಕು. ಇದ್ರಲ್ಲಿ ಮುಖ್ಯವಾಗಿ ಏನಂತಂದ್ರೆ, ಇದನ್ನ ಒಂದು ಆದಾಯ ಬರುವಂತ ಚಟುವಟಿಕೆ ಅಂತ ಅವ್ರೇನಾದ್ರೂ ಮಾಡ್ಕೊಳ್ಳೋದಾದ್ರೆ, ಅವರು ತಯಾರಿಸುವಂತ ಪ್ರಾಡಕ್ಟ್ ಅದ್ರಲ್ಲಿ ಒಂದು ಯುನಿಕ್ ಕ್ವಾಂಟಿಟಿ, ಅಂದ್ರೆ ಹೆಂಗೆ ತಯಾರಿಸ್ತಾರಲ್ಲ ಅದ್ರಕ್ಕಿಂತ ಒಂದ್ ಸ್ವಲ್ಪ ವಿಭಿನ್ನವಾಗಿರ್ಬೇಕು. ಈಗ ಎಲ್ಲರೂ ತಯಾರಿಸುವಂತ ಆಹಾರನೇ ನಾವು ತಯಾರಿಸಿದ್ರೆ ಮಾರ್ಕೆಟ್ ಅಲ್ಲಿ ಅದಕ್ಕೆ ಒಳ್ಳೆ ಬೆಲೆ ಸಿಗೋದಿಲ್ಲ. ಅದಕ್ಕೆ ಸ್ವಲ್ಪ ವಿಭಿನ್ನವಾಗಿದ್ರೆ ಅದಕ್ಕೆ ಒಂದು ಒಳ್ಳೆ ಬೆಲೆ ಸಿಗಬಹುದು. ಆಮೇಲೆ ಮಾರಾಟಕ್ಕೆ ತಯಾರಿಸಿದಂತ ಪದಾರ್ಥ ಹೆಚ್ಚು ರುಚಿಕರವಾಗಿರ್ಬೇಕು. ಬೆಲೆ ಮಾರುಕಟ್ಟೆಯಲ್ಲಿ ಸಿಗುವಂತ ಅದೇ ಬೆಲೆ ಅಥವಾ ಒಂಚೂರು ಕಡಿಮೆ ಬೆಲೆ ಇದ್ರೂ ಆಗುತ್ತೆ. ಆಮೇಲೆ ಒಂದು ಒಳ್ಳೆ ಲೇಬಲ್ ಮತ್ತೆ ಪ್ಯಾಕೇಜಿಂಗ್ ಮಟೀರಿಯಲ್ ಉಪಯೋಗಿಸಿರ್ಬೇಕು ಇರಬೇಕು. ಅಂದ್ರೇನೆ ನಮ್ಮ ಆ ಪದಾರ್ಥಕ್ಕೆ ಒಳ್ಳೆ ಮಾರುಕಟ್ಟೆ ಬೆಲೆ ಸಿಗಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ದಿನನಿತ್ಯದ ಜೀವನದಲ್ಲಿ ನಾವು ಹಣ್ಣುಗಳನ್ನ ಬಳಸ್ಕೊಳ್ತೇವೆ. ಈ ಹಣ್ಣುಗಳ ಪ್ರಾಮುಖ್ಯತೆ ಏನು ಅಂತೀರಿ? ಈ ಹಣ್ಣುಗಳಿದಾವಲ್ಲ, ಇದರಲ್ಲಿ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಅಂತ ಏನ್ ಹೇಳ್ತೀವಿ, ಅನ್ನಾಂಗಗಳು ಮತ್ತು ಖನಿಜಾಂಶಗಳು, ಇದರ ಗಣಿ ಈ ಹಣ್ಣುಗಳು. ಹಣ್ಣುಗಳು ದಿನನಿತ್ಯ ನಾವು ಅಟ್ಲೀಸ್ಟ್ 100 ಗ್ರಾಂ ಆದ್ರೂ ತಿನ್ಬೇಕು ಪ್ರತಿದಿನ. ಯಾವ್ದಾದ್ರೂ ಹಣ್ಣಾಗ್ಲಿ, ಈಗ ಸೇಬು ತಿನ್ಬೇಕು ಆತರ ಬೆಲೆ ಇರುವಂತ ಹಣ್ಣೆ ತಿನ್ಬೇಕು ಅಂತ ಏನಿಲ್ಲ. ಆಯಾ ಋತುವಿನಲ್ಲಿ ನಿಮ್ಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುವಂತ ಹಣ್ಣುಗಳನ್ನ ದಿನನಿತ್ಯ ಒಂದು 100 ಗ್ರಾಂ ಅದು ಸೇವಿಸಬೇಕು. ಈಗ ಕೆಲವು ಹಣ್ಣುಗಳು ಒಂದು ಋತುವಲ್ಲಿ ಸಿಗುತ್ತೆ, ಇನ್ನೊಂದು ಸೀಸನ್ ಅಲ್ಲಿ ಸಿಗಲ್ಲ. ಉದಾಹರಣೆಗೆ ಮಾವಿನ ಹಣ್ಣು. ಹಾ, ಮಾವಿನ ಹಣ್ಣು ಇದು ಸೀಸನ್ ಬೌಂಡ್, ಈ ಒಂದ್ ಸೀಸನ್ ಅಲ್ಲಿ ಅಷ್ಟೇ ಸಿಗುತ್ತೆ. ಅದನ್ನ ನಾವು ಇನ್ನೊಂದ್ ಸೀಸನ್ ಅಲ್ಲೂ ನಾವು ಅದು ಟೇಸ್ಟ್ ಬೇಕು ಅಂದ್ರೆ ನಾವು ಅದಕ್ಕೆ ಸಂಸ್ಕರಣೆ ಮಾಡಿ ಹಲವು ಪದಾರ್ಥಗಳನ್ನ ಮಾಡಿ ಇಟ್ಕೊಂಡ್ರೆ ನಾವು ಅದು ಇನ್ನೊಂದ್ ಸೀಸನ್ ಅಲ್ಲೂ ಕೂಡ ಅದನ್ನ ಸೇವಿಸಬಹುದು. ಆದ್ರೆ ಮುಖ್ಯವಾಗಿ ಇದರಲ್ಲಿ ಖನಿಜಗಳು ಮತ್ತೆ ಜೀವಸತ್ವಗಳು ಇರೋದ್ರಿಂದ ನಮ್ ದೇಹಕ್ಕೆ ಬೇಕಾಗಂತ ಜೀವಸತ್ವಗಳು ಖನಿಜಾಂಶಗಳು ನಮ್ಗೆ ಸಿಗಬೇಕು ಅಂದ್ರೆ ನಾವು ದಿನಕ್ಕೆ ಒಂದು 100 ಗ್ರಾಂ ಹಣ್ಣುಗಳನ್ನು ತಿನ್ನಲೇಬೇಕು. ಅಂದ್ರೆ ನಮ್ಮ ವೈದ್ಯರು ಇದನ್ನ ರಕ್ಷಕ ಆಹಾರ ಅಂತ ಕೂಡ ಕರೀತಾರೆ. ಹೌದು, ನಮಗೆ ಯಾವುದೇ ರೋಗಗಳು ಬರದಂತೆ ರಕ್ಷಣೆ ಸಿಗುತ್ತೆ, ರಕ್ಷಣೆ ಸಿಗುತ್ತೆ, ದೇಹದ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮುಖ್ಯವಾಗಿ ಈಗ ನಾವು ಸಂಸ್ಕರಣೆ ಬಗ್ಗೆ ಕೇಳ್ತಾ ಇರ್ತೀವಿ, ಈ ಸಂಸ್ಕರಣೆ ಅಂದ್ರೇನು, ಇದನ್ನ ಹೇಗೆ ಮಾಡ್ಕೋಬಹುದು ಅಂತೀರಾ? ಸಂಸ್ಕರಣೆ ಅಂದ್ರೆ ಒಂದು ಹಲವು ಪ್ರೊಸೀಜರ್ಸ್ ಇದಾವೆ ಇದರಲ್ಲಿ. ಈಗ ಕ್ರಮಗಳು ಇದರಲ್ಲಿ ಯಾವ ತರ ಅಂದ್ರೆ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿ ಸಂಸ್ಕರಣೆ ಮಾಡಬಹುದು ನಾವು. ಈಗ ತುಂಬಾ ಬಿಸಿ ಮಾಡಿ ಅದು ಒಂಥರ ಸಂಸ್ಕರಣೆ ಮಾಡಬಹುದು, ಅಥವಾ ರೆಫ್ರಿಜರೇಟರ್ ಕೂಲ್ ಟೆಂಪರೇಚರ್ ಅಲ್ಲಿ ತಣ್ಣಗೆ ಇಟ್ಟು ಅಲ್ಲಿ ಒಂಥರ ಸಂಸ್ಕರಣೆ ಮಾಡಬಹುದು, ಅಥವಾ ಈಗ ಉಪ್ಪು ಸಕ್ಕರೆ ಮತ್ತೆ ಎಣ್ಣೆ ಅಂಶ ಅದನ್ನ ಜಾಸ್ತಿ ಹಾಕಿ ಕೂಡ ನಾವು ಸಂಸ್ಕರಣೆ ಮಾಡಬಹುದು. ವಿನೆಗರ್ ಅಂತ ಸಿಗುತ್ತೆ, ಅದು ಹುಳಿ ರಸ ಅಂತ, ಅದನ್ನ ಕೂಡ ಹಾಕಿ ನಾವು ಜಾಸ್ತಿ ದಿನ ಇಡೋ ತರ ನೋಡ್ಕೊಳ್ಬಹುದು. ಅಸಿಟಿಕ್ ಆಮ್ಲ ಅಂತೀವಿ, ಗ್ಲೇಸಿಯಲ್ ಅಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅದು ಟ್ರೇಡ್ ನೇಮ್ ವಿನೆಗರ್ ಅಂತ ಇದೆ, ಅದು ಸಿಂಥೆಟಿಕ್ ಅಂದ್ರೆ ಎಡಿಬಲ್, ನಾವು ಅದನ್ನ ಸೇವಿಸಬಹುದು. ಆಮೇಲೆ ಇನ್ನೂ ಕೆಲವಂದ್ರೆ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಬಹುದು ನಾವು ರಾಸಾಯನಿಕ ಸಂರಕ್ಷಣೆಗೆ. ಈ ಸಂರಕ್ಷಣೆ ವಸ್ತುಗಳನ್ನ ನಾವು ಉಪಯೋಗಿಸಬಹುದು. ಇದರಲ್ಲಿ ನಾವು ಹೆಚ್ಚಾಗಿ ಉಪಯೋಗಿಸ್ತಾ ಇರೋದು ಬೆಂಜೋಯೇಟ್ ಆಮ್ಲ ಮತ್ತು ಸಲ್ಫರ್ ಡೈಆಕ್ಸೈಡ್, ಇದು ಎರಡನ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ಇವುಗಳನ್ನ ಬಳಸ್ಕೊಂಡ್ರೆ ಹೆಚ್ಚು ಕಾಲ ಸಂರಕ್ಷಿತ ಮತ್ತೆ ಈ ಸಂಸ್ಕರಿತ ಉತ್ಪನ್ನಗಳು ಕೆಡದಂತೆ ಇಡಬಹುದು. ಇನ್ನ ಮುಖ್ಯವಾಗಿ ಇವತ್ತಿನ ವಿಷಯಕ್ಕೆ ಬಂದ್ರೆ ಬೆಟ್ಟದ ನೆಲ್ಲಿಯ ಮುಖ್ಯವಾದ ಪ್ರಯೋಜನಗಳೇನೇನು ಅಂತೀರಿ? ಈ ಬೆಟ್ಟದ ನೆಲ್ಲಿ ಹಲವಾರು ಪ್ರಯೋಜನಗಳಿದಾವೆ, ಇದನ್ನ ದಿವ್ಯಾಮೃತ ಅಂತ ಕರೀತಾರೆ. ಈ ಬೆಟ್ಟದ ನೆಲ್ಲಿಗೆ ಹಿಂದಿಯಲ್ಲಿ ಅನೋಲಾ ಅಂತ ಕರೀತಾರೆ, ಮತ್ತೆ ಗುಜರಾತಿಯಲ್ಲಿ ಆಮ್ಲಾ ಅಂತ ಕರೀತಾರೆ, ಕನ್ನಡದಲ್ಲಿ ಇದಕ್ಕೆ ಬೆಟ್ಟದ ನೆಲ್ಲಿ ಅಥವಾ ನೆಲ್ಲಿಕಾಯಿ ಅಂತ ಕರೀತಾರೆ. ಇದರ ಪ್ರಯೋಜನಗಳಂದ್ರೆ ಇದು ಉರಿ ಊತ ಕಡಿಮೆ ಆಗುತ್ತೆ, ಅಂದ್ರೆ ಈಗ ನಮ್ಗೆ ಹೀಟ್ ಆಗಿದೆ ಅಥವಾ ಉಷ್ಣ ಆಗಿದೆ ಅಂತ ಹೇಳ್ತಾರಲ್ಲ, ಅದನ್ನ ಕಡಿಮೆ ಮಾಡೋ ಇದು ಇದ್ರಲ್ಲಿ ತುಂಬಾ ಇದೆ. ಇನ್ನು ಹಲವು ಉಪಯೋಗಗಳಂದ್ರೆ ಇದು ಚರ್ಮ ರೋಗಕ್ಕೆ ತುಂಬಾ ಒಳ್ಳೇದು, ಇದರಲ್ಲಿ ಸಿ ಜೀವಸತ್ವ ತುಂಬಾ ಇರೋದ್ರಿಂದ ಇದು ಸ್ಕರ್ವೆ ಅಂತ ರೋಗ, ಸ್ಕಿನ್ ಡಿಸಾರ್ಡರ್ ಅದು ಅಂದ್ರೆ ಚರ್ಮ ರೋಗ, ಅದನ್ನ ಕೂಡ ತಡೆಗಟ್ಟಬಹುದು. ಆಮೇಲೆ ಇದು ನಮ್ಮ ಚರ್ಮನ ಕಾಂತಿ ಹೆಚ್ಚಿಗೆ ಮಾಡ್ಲಿಕ್ಕೆ ಅಥವಾ ನಮ್ ಕೂದಲು ಕಾಂತಿ ಹೆಚ್ಚಿಗೆ ಮಾಡ್ಲಿಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ. ಇದು ಇನ್ನು ಏನ್ ಹೇಳ್ಬೇಕಂದ್ರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿಗಳು ಇರೋದ್ರಿಂದ ಅಂದ್ರೆ ಆಂಟಿ ಆಕ್ಸಿಡೆಂಟ್ ಆಕ್ಟಿವಿಟಿ ಇರೋದ್ರಿಂದ ಇದರಲ್ಲಿ ಇದು ನಮ್ಮ ಈಗ ಏಜಿಕ್ ಅಂತ ಹೇಳ್ತೀವಲ್ಲ ವಯಸ್ಸಾಗೋದು ಅದನ್ನ ಕೂಡ ತಡೆಗಟ್ಟಬಹುದು ಅಥವಾ ಸ್ವಲ್ಪ ಮುಂದಕ್ಕೆ ಹಾಕಬಹುದು. ಆಮೇಲೆ ಲಿವಿಂಗ್ ಟೈಮ್ ಲಿವಿಂಗ್ ಸ್ಪ್ಯಾನ್ ಜೀವಿತಾವಧಿಯನ್ನು ಕೂಡ ಹೆಚ್ಚಿಸಬಹುದು ಇದು ಡೈಲಿ ತಿನ್ನೋದ್ರಿಂದ. ಆಮೇಲೆ ಕೂದಲ್ ರಚನೆಯಲ್ಲಿ ಅದು ತುಂಬಾ ಉಪಯೋಗ ಆಗತ್ತೆ. ಆಮೇಲೆ ಅದರ ಒಂದು ಕಾಂತಿ ತರೋದಕ್ಕೆ ಅಥವಾ ಬಿಳಿ ಕೂದಲು ಆಗುತ್ತಲ್ಲ ಅದನ್ನ ತಡೆಗಟ್ಟಲಿಕ್ಕೆ ಇದು ನೆಲ್ಲಿಕಾಯಿ ತುಂಬಾ ಉಪಯುಕ್ತ ಇದೆ. ಇನ್ನು ಹಲವಾರು ಅಂದ್ರೆ ಈಗ ಸಕ್ಕರೆ ಕಾಯಿಲೆನ ತಡೆಗಟ್ಟಲಿಕ್ಕೆ ಅಥವಾ ಲಿವರ್ ಡಿಸೀಸಸ್ ಅಂದ್ರೆ ಯಕೃತಿಗೆ ಬರುವಂತ ತೊಂದರೆಗಳನ್ನ ತಡೆಗಟ್ಟಲಿಕ್ಕೇನು ಇದು ತುಂಬಾ ಉಪಯೋಗ ಆಗುತ್ತೆ. ಇದು ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಹಲ್ಲುಗಳ ರಕ್ಷಣೆಗೆ ಅಥವಾ ನಮ್ಮ ವಸುಡುಗಳ ರಕ್ಷಣೆಗೆ ಅದಕ್ಕೂ ತುಂಬಾ ಉಪಯೋಗ ಇದೆ ಇದು. ಆಮೇಲೆ ಇನ್ನೊಂದು ಮೆದುಳು ಬೆಳೆಯೋದಕ್ಕೆ ಆಮೇಲೆ ಕ್ರಿಯಾಶಕ್ತಿ ಜಾಸ್ತಿ ಮಾಡ್ಲಿಕ್ಕೆ ಉಳಿಸ್ಕೊಳ್ಳೋದಕ್ಕೂ ತುಂಬಾ ಸಹಾಯ ಆಗುತ್ತೆ. ಮುಖ್ಯವಾಗಿ ವಿಟಮಿನ್ ಸಿ ಯ ಆಗರ ಅಂತ ಹೇಳಬಹುದು. ಹೌದು, ಇದರಿಂದ ದೇಹಕ್ಕೆ ನಿರೋಧಕ ಶಕ್ತಿ ಕೊಡುತ್ತೆ. ಮುಖ್ಯವಾಗಿ ಚರ್ಮದಿಂದ ಹಿಡಿದು ಬೇರೆ ಬೇರೆ ಅಂಗಾಂಗಗಳಿಗೆ ಇದು ಒಂದು ರೀತಿ ಔಷಧಿಯಾಗೂ ಕೂಡ ಪರಿಣಮಿಸುತ್ತೆ. ಮುಖ್ಯವಾಗಿ ಈಗ ಔಷಧಿ ಬೆಳೆ ಅಂತಾನೇ ಇದನ್ನ ಪರಿಗಣಿಸ್ತಾರೆ. ಬೆಟ್ಟದ ನೆಲ್ಲಿನ ಸಾಕಷ್ಟು ಬೇಡಿಕೆ ಕೂಡ ಅದಕ್ಕಾಗಿ ಇದರಿಂದ ಇದೆ. ಇದು ರೋಗಗಳನ್ನ ಗುಣಪಡಿಸೋದ್ರಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂತ ನಾವು ಇದನ್ನ ಹಣ್ಣು ಅಂತಾನು ಅನ್ಬಹುದು ಅಥವಾ ಔಷಧಿ ಬೆಳೆನು ಅಂತಾನು ಅನ್ಬಹುದು. ಇದರಲ್ಲಿ ಪಾಲಿಫಿನಾಲ್ಸ್ ಇದೆ, ಇದರಲ್ಲಿ ನಾನು ಹೇಳಿದೆ ಆಗ್ಲಿ ನಿಮ್ಗೆ ಜೀವಸತ್ವ ಇದೆ, ಅದು ವಿಟಮಿನ್ ಸಿನೇ ಇದೆ. ಇದರಿಂದ ತುಂಬಾ ನಮ್ಗೆ ರೋಗಗಳನ್ನ ಗುಣಪಡಿಸೋ ಲಕ್ಷಣಗಳು ಇದರಲ್ಲಿ ಜಾಸ್ತಿ ಇದೆ. ಅಂದ್ರೆ ಈಗ ಮೊದಲನೇದಾಗಿ ಉಸಿರಾಟದ ತೊಂದ್ರೆ ಇದ್ರೆ ಅದನ್ನ ಕೂಡ ಕಡ್ಡಾಯವಾಗಿ 1 ತಿಂಗಳು 2 ತಿಂಗಳು ನೀವು ತೆಗೆದುಕೊಂಡು ನೋಡಬಹುದು, ಉಸಿರಾಟದ ತೊಂದರೆ ಕಡಿಮೆ ಆಗುತ್ತೆ. ಕೆಮ್ಮು ನೆಗಡಿ ಇದ್ರೆ ಅಥವಾ ಅಲರ್ಜಿ ಇದ್ರೆ ಈ ಸೈನೋಸೈಟಿಸ್ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಅದನ್ನ ಒಂದು ಲೆವೆಲ್ಗೆ ಕಡಿಮೆ ಮಾಡೋಷ್ಟು ಶಕ್ತಿ ಈ ಕೈಯಲ್ಲಿ ಇದೆ. ಅಂದ್ರೆ ಮುಖ್ಯವಾಗಿ ಉಸಿರಾಟ ತೊಂದರೆ ನಿವಾರಣೆಗೆ ಇದು ಬಹಳ ಒಳ್ಳೆ ಔಷಧಿ ಅಂತ ಹೇಳಬಹುದು. ಇನ್ನು ಇನ್ನು ಬೇರೆ ಅಂದ್ರೆ ಈಗ ಸಕ್ಕರೆ ಕಾಯಿಲೆ ಇದ್ದವ್ರಿಗೂ ಇದು ತುಂಬಾ ಒಳ್ಳೇದು, ಯಾಕಂದ್ರೆ ಇದು ನಮ್ಮ ಪ್ಯಾನ್ಕ್ರಿಯಾಸ್ ಅಲ್ಲಿ ಏನ್ ನಮ್ಗೆ ನೀರೋಜ್ಜೀರಕಾಂಗ ಆ ಗ್ರಂಥಿಯಲ್ಲಿ ನಮ್ಗೆ ಏನು ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ಬೇಕಲ್ಲ ಅದನ್ನ ಉತ್ತೇಜಿಸುತ್ತೆ ಇದು ಈ ತಿನ್ನೋದ್ರಿಂದ ಅದು ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆದ್ರಿಂದ ಇದು ಸಕ್ಕರೆ ಕಾಯಿಲೆ ಅವ್ರಿಗೆ ತುಂಬಾ ಒಳ್ಳೇದು. ಜೊತೆಗೆ ಇದರಲ್ಲಿ ನಾರಿನಂಶ ಇರುತ್ತೆ, ಸಕ್ಕರೆ ಕಾಯಿಲೆ ಇರುವಂತವ್ರಿಗೆ ಅನುಕೂಲ ಇದೆ. ಸೊ ಇದು ಹಾಗೆ ತಿನ್ನೋದು ಒಳ್ಳೇದು, ಸ್ವೀಟ್ ಪ್ರಾಡಕ್ಟ್ಸ್ ಮಾಡಿ ತಿನ್ ಕುಡ್ದು ಇದನ್ನ ಹಾಗೆ ವಿಶೇಷವಾಗಿ ಸಕ್ಕರೆ ಕಾಯಿಲೆ ಇರೋರ್ಗೆ ಇದು ಸಿಹಿಯಾಗಿ ತಗೋಬಾರ್ದು, ಹಾಗೇನೆ ತಗೋಬಹುದು. ಹಾಗೆ ತಗೊಂಡ್ರೇನೆ ಇದು ಜಾಸ್ತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಈ ತಿಳಿ ಹಳದಿ ಬಣ್ಣದ ಕಾಯಿಗಳನ್ನ ಹಾಗೆ ತಿನ್ಬಹುದು, ಅದಕ್ಕೆ ಉಪ್ಪು ಸೇರಿಸಿಕೊಂಡು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬಹುದು, ರಸವನ್ನು ಕೂಡ ಸೇವಿಸಬಹುದು. ಈ ರೀತಿಯಾಗಿ ಇದಕ್ಕೆ ಗುಣಗಳಿದಾವೆ. ಹೃದಯ ರೋಗಗಳಿಗೆ ತುಂಬಾ ಒಳ್ಳೇದಿದು. ಈಗ ನಮ್ ರಕ್ತ ಚಲನೆ ಆಗ್ಬೇಕಲ್ಲ ದೇಹದಲ್ಲಿ, ಅದಕ್ಕೂ ಇದು ಸಹಾಯ ಮಾಡುತ್ತೆ. ಅಂದ್ರೆ ರಕ್ತವನ್ನು ತೆಳಪ ಏನಾದ್ರು ಮಾಡುತ್ತಾ ಇದು? ಅಂದ್ರೆ ಈ ಕೊಲೆಸ್ಟ್ರಾಲ್ ಎಲ್ಲ ರಕ್ತನಾಳಗಳು ಒಳಗಡೆ ಸೇರ್ಕೊಳ್ಳುತ್ತ ಅದ್ರ ಮೇಲೆ ಇದು ಪರಿಣಾಮಕಾರಿಯಾಗಿದೆ. ಅದು ಆಗದೆ ಇರೋ ತರ ಇದು ತಡೆಯುತ್ತೆ. ಅದು ಬಹಳ ಉತ್ತಮವಾದ ಆಮೇಲೆ ನಾನಾಗ್ಲೇ ಹೇಳ್ತೀನಿ, ಲಿವರ್ ಡಿಸೀಸಸ್ ಅಥವಾ ಯಕೃತಿ ಅಲ್ಲಿ ನಮ್ಗೆ ತುಂಬಾ ಈ ಪಾಯ್ಸನಸ್ ಸಬ್ಸ್ಟೆನ್ಸಸ್ ವಿಷಕಾರಿ ವಸ್ತುಗಳು ಏನ್ ನಮ್ಗೆ ದೇಹದಲ್ಲಿ ಲಭ್ಯ ಆಗುತ್ತೆ ಅದು ಎಲ್ಲ ನಮ್ಮ ಯಕೃತಿಯಲ್ಲಿ ಸೇರ್ಕೊಳ್ಳುತ್ತಲ್ಲ, ಅದನ್ನ ಕೂಡ ಕಡಿಮೆ ಮಾಡೋ ಇದು ಈ ನಮ್ ನೆಲ್ಲಿಕಾಯಲ್ಲಿದೆ. ಆಮೇಲೆ ಕಣ್ಣಿನ ರಕ್ಷಣೆಗೂ ಇದು ತುಂಬಾ ಒಳ್ಳೇದು. ಕಣ್ಣು ಕೆಂಪಾಗೋದು ಅಥವಾ ನೀರ್ ಬರೋದು ಈ ತರ ತೊಂದರೆಗಳು ಕೂಡ ಈ ನೆಲ್ಲಿಕಾಯಿ ಸೇವನೆಯಿಂದ ನಿವಾರಿಸ್ಕೊಳ್ಬಹುದು. ಆಮೇಲೆ ಸಂಧಿವಾತ ಅಂತ ಬರುತ್ತಲ್ಲ ಅದನ್ನು ಕೂಡ ತಡೆಗಟ್ಟಬಹುದು. ಆಮೇಲೆ ಈ ಬ್ಯೂಟಿಫಿಕೇಶನ್ ಪ್ರಾಡಕ್ಟ್ಸ್ ಗೆ ತುಂಬಾ ಉಪಯೋಗಿಸ್ತಾ ಇದ್ದಾರೆ, ಸೌಂದರ್ಯ ವರ್ಧನೆಗೆ ಪದಾರ್ಥಗಳಿಗೆ ತುಂಬಾ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಈಗ ಶಾಂಪೂ ಆಯ್ತು ಅಥವಾ ತಲೆಗಚ್ಚೋ ಎಣ್ಣೆ ಆಯ್ತು, ಈ ತರ ಕ್ರೀಮ್ಗಳು ಫೇಶಿಯಲ್ ಕ್ರೀಮ್ಸ್ ಆ ತರದಲ್ಲೂ ತುಂಬಾ ಉಪಯೋಗ ಮಾಡ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ತುಂಬಾ ಔಷಧಿ ಗುಣ ಪಡಿಸೋದ್ರಿಂದ ಇದು ಔಷಧಿ ಬೆಳೆ ಅಂತಾನೆ ಕರಿಬಹುದು. ಈ ಮೊದಲೇ ತಾವು ಹೇಳಿದ್ರಿ ಚರ್ಮದ ರೋಗಕ್ಕೂ ಇದು ಒಳ್ಳೆ ಔಷಧಿ ಅಂತ. ಹೌದು, ತುಂಬಾ ಒಳ್ಳೇದು ಚರ್ಮ ರೋಗಕ್ಕೆ. ಇನ್ನ ಮುಖ್ಯವಾಗಿ ಈ ನೆಲ್ಲಿಕಾಯಲ್ಲಿರುವಂತ ಪೌಷ್ಟಿಕಾಂಶಗಳು ಮತ್ತೆ ಇದನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ತಗೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಬೆಟ್ಟದ ನೆಲ್ಲಿಕಾಯಿ ಅಲ್ಲಿ ಪೋಷಕಾಂಶಗಳು ಅಂದ್ರೆ ಇದ್ರಲ್ಲಿ ಜಾಸ್ತಿ ಇರೋದು ಜೀವಸತ್ವ ಸಿ, ಅಂದ್ರೆ ವಿಟಮಿನ್ ಸಿ ಅಂತ ಹೇಳ್ತೀವಿ. ಇದರಲ್ಲಿ ಒಂದು 100 ಗ್ರಾಂ ನೆಲ್ಲಿಕಾಯಿಗೆ 600 ರಿಂದ 700 ಮಿಲಿಗ್ರಾಂ ಜೀವಸತ್ವ ಸಿ ಇದೆ. ಇದು ತುಂಬಾ ಉಪಯೋಗಕಾರಿ. ಸ್ವಲ್ಪ ಜೀವಸತ್ವ ಬಿ ಕೂಡ ಇದೆ, ಅಂದ್ರೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಾರಿನಂಶ ಇದೆ, ಒಂದು 4 ಗ್ರಾಂನಷ್ಟು ನಾರಿನಂಶ ಇದೆ ಒಂದು 100 ಗ್ರಾಂ ನೆಲ್ಲಿಕಾಯಿಯಲ್ಲಿ. ಆಮೇಲೆ ಇತರೆ ಅಂದ್ರೆ ಸ್ವಲ್ಪ ಸುಣ್ಣದಂಶ, ಸ್ವಲ್ಪ ಪೊಟ್ಯಾಸಿಯಂ, ರಂಜಕ, ಸ್ವಲ್ಪ ಕಬ್ಬಿಣಾಂಶ ಸ್ವಲ್ಪ ಸ್ವಲ್ಪ ಇದೆ. ಆದ್ರೆ ಇದು ಜಾಸ್ತಿ ಇರೋದು ಅಂದ್ರೆ ವಿಟಮಿನ್ ಸಿ ತುಂಬಾ ಜಾಸ್ತಿ ಇದೆ. ಅಂದ್ರೆ 100 ಗ್ರಾಮ್ ನಾವು ನೆಲ್ಲಿಕಾಯಿ ತೆಗೆದುಕೊಂಡ್ರೆ 600 ರಿಂದ 700 ಮಿಲಿಗ್ರಾಮ್ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಹೌದು, ವಿಟಮಿನ್ ಸಿ ಯ ಆಗರ ಅಂತ ನಾವು ಹೇಳ್ಬಹುದು. ಆಮೇಲೆ ಇದರನ್ನ ನಾವು ಹಂತ ಹಂತವಾಗಿ ಅಂದ್ರೆ ವಯಸ್ಸನುಗುಣವಾಗಿ ನಾವು ಇದು ಶಿಫಾರಸ್ ಮಾಡಿದ್ ನೋಡಿದ್ರೆ ಒಂದು ಶಿಶುವಿಗೆ ಅಂದ್ರೆ 1 ವರ್ಷಕ್ಕಿಂತ ಕಮ್ಮಿ ಇರೋ ಮಗುವಿಗೂ ಕೂಡ ಇದು 30 ರಿಂದ 35 ಮಿಲಿಗ್ರಾಂ ಅಗತ್ಯ ಇದೆ. ಮಕ್ಕಳಿಗೆ ಅಂದ್ರೆ 1 ರಿಂದ 14 ವರ್ಷದ ಮಕ್ಕಳಿಗೆ 40 ರಿಂದ 45 ಮಿಲಿಗ್ರಾಂ ಅಗತ್ಯವಿದೆ. ಆಮೇಲೆ ವಯಸ್ಕರು ಅಂದ್ರೆ ತುಂಬಾ ವಯಸ್ಸಾದವರಲ್ಲ ಅವರಿಗೆ 65 ರಿಂದ 75 ಮಿಲಿಗ್ರಾಂ ಇದೆ. ಆಮೇಲೆ ವಯಸ್ಕರ ಪುರುಷರಲ್ಲಿ 90 ಮಿಲಿಗ್ರಾಮ್ಸ್ ಇದೆ. ಆಮೇಲೆ ವಯಸ್ಕರ ಸ್ತ್ರೀಯರಿಗೆ 75 ಮಿಲಿಗ್ರಾಮ್ಸ್ ಅವಶ್ಯಕತೆ ಇದೆ. ಅಂದ್ರೆ ಈಗ ದಿನಕ್ಕೆ ಒಂದು 100 ಗ್ರಾಮ್ ಅಲ್ಲಿ 600 ರಿಂದ 700 ಮಿಲಿಗ್ರಾಮ್ ಇರೋದ್ರಿಂದ ಒಂದ್ 10 ಗ್ರಾಮ್ ತಿಂದ್ರೇನು ಅಂದ್ರೆ ಒಂದು ಕಾಯಿ ತಿಂದ್ರೇನು ನಮ್ಗೆ ನಮ್ಮ ದಿನನಿತ್ಯದ ಅವಶ್ಯಕತೆ ಪೂರೈಕೆ ಆಗುತ್ತೆ. ಸುಮಾರು 10 ರಿಂದ 15 ಗ್ರಾಮ್ ಇರೋ ಒಂದು ನೆಲ್ಲಿಕಾಯನ್ನ ಪ್ರತಿದಿನ ತಿಂದ್ರೆ ಒಳ್ಳೇದು. ಒಳ್ಳೇದು. ಇನ್ನ ಈ ನೆಲ್ಲಿಕಾಯಿನ ಬಳಸ್ಕೊಂಡು ಯಾವ್ಯಾವ ಮೌಲ್ಯವರ್ಧಿತ ಪದಾರ್ಥಗಳನ್ನ ತಯಾರಿಸಬಹುದು ಅಂತೀರಾ? ಈ ನೆಲ್ಲಿಕಾಯಿನ ಉಪಯೋಗಿಸ್ಕೊಂಡು ಹಲವಾರು ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಬಹುದು. ಕೆಲವೊಂದು ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ. ಇದರಲ್ಲಿ ನಾವು ಮುಖ್ಯವಾಗಿ ನೆಲ್ಲಿಕಾಯಿ ಚವನ್ ಪ್ರಾಶ್ ಅಂತ ತಯಾರಿಸಬಹುದು. ಇದು ನಾವು ಡೈಲಿ 1 ಸ್ಪೂನ್ ಅಂದ್ರೆ ಒಂದು 5 ರಿಂದ 10 ಗ್ರಾಮ್ ತಿಂದ್ರೆ ನಮ್ಗೆ ಎಷ್ಟೊಂದು ರೋಗಗಳು ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ನಮ್ಗೆ ತುಂಬಾ ಒಳ್ಳೇದು. ಇದು ಹೇಗ್ ತಯಾರಿಸಬೇಕು ಅಂತಂದ್ರೆ, ಈಗ ಸುಮಾರು 1 ಕೆಜಿ ನೆಲ್ಲಿಕಾಯಿ ತಗೊಂಡ್ರೆ ಅದನ್ನ ಮೊದಲು ಕುಕ್ಕರ್ ಅಲ್ಲಿ ಅಥವಾ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಹಬೆಯಲ್ಲಿ ಬೇಯಿಸೋಕ್ಕಿಂತ ಮುಂಚೆ ಅದನ್ನ ಕುಟ್ಬಿಟ್ಟು ಅದರ ಬೀಜಗಳನ್ನ ಬೇರ್ಪಡಿಸಿ ಅದನ್ನ ಬೇಯಿಸ್ಕೊಳ್ಬೇಕು. ಬೇಯಿಸಿರುವಂತ ನೆಲ್ಲಿಕಾಯಿನ ಸ್ವಲ್ಪ ಜಜ್ಜಿ ಅದನ್ನ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ ನ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಕೊಳ್ಬೇಕು. ಈಗ 1 ಕೆಜಿ ನಾವು ನೆಲ್ಲಿಕಾಯಿ ತಗೊಂಡ್ರೆ ಅದಕ್ಕೆ 100 ಗ್ರಾಂ ತುಪ್ಪ ತಗೊಳ್ಬೇಕು. ಚೆನ್ನಾಗಿ ಹುರಿದ್ಕೊಳ್ಬೇಕು. ತುಪ್ಪದಲ್ಲಿ ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೆ 1/2 ಕೆಜಿ ಸಕ್ಕರೆ, 1/5 ಗ್ರಾಂ ಏಲಕ್ಕಿ, 1/10 ಗ್ರಾಂ ಕಪ್ಪು ಮೆಣಸಿನ ಪುಡಿ ಮತ್ತೆ 1/10 ಗ್ರಾಂ ಜೀರಿಗೆ ಪುಡಿ ಇದನ್ನ ಸೇರಿಸಿ ಚೆನ್ನಾಗಿ ಬೇಯಿಸಿದ್ರೆ ನಮ್ಗೆ ಇದು ಆಮ್ಲಾ ಚಮನ್ ಪ್ರಾಶ್ ರೆಡಿ ಆಗುತ್ತೆ. ಇದು ದಿನನಿತ್ಯ ನಮ್ಗೆ 1 ಸ್ಪೂನ್ ಅಥವಾ 2 ಸ್ಪೂನ್ ತಿಂದ್ರೆ ನಮ್ಗೆ ಬೇಕಾದಂತ ಎಲ್ಲಾ ಅಂಶಗಳು ಸಿಗುತ್ತೆ. ರೋಗ ನಿರೋಧಕ ಶಕ್ತಿ ಇದರಿಂದ ದೊರಕುತ್ತೆ ನಮ್ಗೆ. ಇದು ಮುಖ್ಯವಾಗಿ ಮಾರುಕಟ್ಟೆಯಲ್ಲೂ ಕೂಡ ಇವತ್ತು ಸಿಗ್ತಾ ಇದೆ. ಬೆಟ್ಟದಲ್ಲಿ ಜ್ಯೂಸ್ ಮಾಡಬಹುದು. ಇದು ತುಂಬಾ ಸರಳವಾಗಿ ಮಾಡಬಹುದು. ಬೆಟ್ಟದ ನೆಲ್ಲಿಕಾಯಿಗಳ ತೊಳೆದ್ಬಿಟ್ಟು ಅದರ ಬೀಜ ಬೇರ್ಪಡಿಸಿ ಅದನ್ನ ಮಿಕ್ಸಿಯಲ್ಲಿ ರುಬ್ಕೊಂಡು ಅದರದ ಗಟ್ಟಿ ಸಾರವನ್ನ ತಗೊಂಡು ಅದಕ್ಕೆ ಬೇಕಾದಷ್ಟು ನೀರು, ಸಕ್ಕರೆ ಮತ್ತೆ ಕರಿಮೆಣಸಿನ ಪುಡಿ ಹಾಕಿದ್ರೆ ನಿಮ್ಗೆ ರುಚಿಕರವಾದ ಜ್ಯೂಸ್ ಲಭ್ಯ ಆಗುತ್ತೆ. ಇದು ಮುಖ್ಯವಾಗಿ ರಸ. ಆಮೇಲೆ ಇದರಲ್ಲಿ ಇನ್ನೂ ಹಲವು ಪದಾರ್ಥಗಳು ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಜ್ಯಾಮ್ ಕೂಡ ತಯಾರಿಸಬಹುದು. ಇದು ಹೇಗಂದ್ರೆ 1 ಕೆಜಿ ಬೆಟ್ಟದ ನೆಲ್ಲಿಕಾಯಿಗೆ 1.5 ಕೆಜಿ ಸಕ್ಕರೆ ತಗೊಳ್ಬೇಕು ಮತ್ತೆ 1/5 ಗ್ರಾಂ ಏಲಕ್ಕಿ ಪುಡಿ ತಗೋಬೇಕು. ಈಗ 1.5 ಕೆಜಿ ಸಕ್ಕರೆನ ಸ್ವಲ್ಪ ನೀರ್ ಹಾಕಿ ಕರ್ಗಿಸ್ಕೊಂಡು ಒಂದ್ ಪಾಕ ರೆಡಿ ಮಾಡ್ಕೋಬೇಕು. ಈ ನೆಲ್ಲಿಕಾಯಿನ ಹಬೆಯಲ್ಲಿ ಬೇಯಿಸ್ಕೊಂಡು ಮಿಕ್ಸಿಯಲ್ಲಿ ಅದು ಪಲ್ಪ್ ಮಾಡ್ಕೊಂಡು ಅಂದ್ರೆ ಅದ್ ಗಟ್ಟಿ ರಸ ಮಾಡ್ಕೊಂಡು ಅದನ್ನ ನೀವು ಈ ಪಾಕಕ್ಕೆ ಸೇರಿಸಿ ಜಾಮ್ ಹದ ಬರೋವರೆಗೂ ನೀವು ಅದನ್ನ ಬೇಯಿಸಿದ್ರೆ ನಿಮಗೆ ನೆಲ್ಲಿಕಾಯಿ ಜಾಮ್ ತಯಾರಾಗುತ್ತೆ. ಇದನ್ನ ಮನೆಯಲ್ಲೇ ಮಾಡಬಹುದು. ಇದಕ್ಕೆ ಇದು ತುಂಬಾ ದಿನ ಇರುತ್ತೆ. ಇದಕ್ಕೆ ಸಿಟ್ರಿಕ್ ಆಸಿಡ್ ಹಾಕೋ ಅವಶ್ಯಕತೆನು ಇಲ್ಲ, ಯಾಕಂದ್ರೆ ಇದರಲ್ಲಿ ಹುಳಿ ಅಂಶ ತುಂಬಾ ಇದೆ. ಆದ್ರಿಂದ ಹಾಗೇನೆ ಇದು ತುಂಬಾ ದಿನ ಇಡಬಹುದು. ಮತ್ತೆ ಉಪ್ಪಿನಕಾಯಿನೂ ಮಾಡಬಹುದು ಈ ನೆಲ್ಲಿಕಾಯಿನ ಬಳಸ್ಕೊಂಡು. ಬೆಟ್ಟದ ನೆಲ್ಲಿಕಾಯಿನ ಹೌದು, ಬೆಟ್ಟದ ನೆಲ್ಲಿಕಾಯಿ ಬೆಳೆಸ್ಕೊಂಡು ವಿವಿಧ ರೀತಿಯ ಉಪ್ಪಿನಕಾಯಿ ಮಾಡಬಹುದು. ಹುಳಿ ಉಪ್ಪಿನಕಾಯಿ ಮಾಡಬಹುದು, ಸಿಹಿ ಉಪ್ಪಿನಕಾಯಿ ಮಾಡಬಹುದು, ಸಿಹಿ ಮತ್ತು ಹುಳಿ ಎರಡೂ ಸಿಗೋ ತರ ಉಪ್ಪಿನಕಾಯಿ ಕೂಡ ಮಾಡಬಹುದು. ಈ ಸಿಹಿ ಮತ್ತು ಹುಳಿ ಉಪ್ಪಿನಕಾಯಿ ಹೇಗ್ ಮಾಡಬಹುದು ಅಂದ್ರೆ 1 ಕೆಜಿ ಬೆಟ್ಟದ ನೆಲ್ಲಿಕಾಯಿ ತಗೊಂಡ್ರೆ ನಾವು ಅದನ್ನು ತೊಳೆದು ಅದನ್ನ ಬೀಜ ಬೇರ್ಪಡಿಸಿ ಅದನ್ನ ಮೊದಲು ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ಕೊಳ್ಬೇಕು. 1 ಕೆಜಿ ಬೆಟ್ಟದ ನೆಲ್ಲಿಕಾಯಿ 1/4 ಕೆಜಿ ಎಣ್ಣೆ ತಗೊಂಡ್ರೆ ಅದನ್ನ ಚೆನ್ನಾಗಿ ಹುರಿದು ಬಿಟ್ಟು ಅದಕ್ಕೆ ಬೇಕಾದಂತ ಮಸಾಲಾ ಪದಾರ್ಥಗಳು ಅಂದ್ರೆ 2 ಚಮಚ ಮೆಣಸಿನ ಪುಡಿ, 2 ಚಮಚ ಸಾಸಿವೆ ಪುಡಿ, 1 ಚಮಚ ಗರಂ ಮಸಾಲಾ, ಆಮೇಲೆ ಅದಕ್ಕೆ ಬೇಕಾದಂತ ಉಪ್ಪು, ಅರಿಶಿಣ ಇದನ್ನೆಲ್ಲ ಹಾಕಿ ಸ್ವಲ್ಪ ಬೇಯಿಸ್ಬೇಕು. ಕೊನೆಗೆ ಇದು ಬೆಂದಾದ್ಮೇಲೆ ಕೊನೆಗೆ ಇನ್ನೇನು ಇಳಿಸು ಟೈಮ್ ಅಲ್ಲಿ ನೀವು ಅದಕ್ಕೆ 150 ಗ್ರಾಂ ಬೆಲ್ಲ ಮತ್ತೆ 100 ml ವಿನೆಗರ್ ಹಾಕಿ 1-2 ನಿಮಿಷ ಬೇಯಿಸಿ ತೆಗೆದ್ಬಿಟ್ರೆ ನಿಮ್ಗೆ ಸಿಹಿ ಮತ್ತು ಹುಳಿ ಉಪ್ಪಿನಕಾಯಿ ಸಿಗುತ್ತೆ. ಇದನ್ನ ಬಿಟ್ಕೊಂಡ್ರೆ ಇನ್ಯಾವುದು ಸುಲಭವಾಗಿ ತಯಾರಿಸಬಹುದು ಅಂತ? ಇದು ಸುಲಭವಾಗಿ ಅಂದ್ರೆ ಮನೆಯಲ್ಲೇ ನಾವು ತಯಾರಿಸೋದಾದ್ರೆ ಈಗ ನೀವು ಮಾವಿನಕಾಯಿ ಸೀಸನ್ ಅಲ್ಲಿ ಇದ್ದಾಗ ಮಾವಿನಕಾಯಿ ಹಾಕೊಂಡು ಹೇಗೆ ಚಿತ್ರಾನ್ನ ತಯಾರಿಸ್ತಿರೋ, ನಿಂಬೆ ಹಣ್ಣು ಹಾಕೊಂಡು ಹೆಂಗೆ ಚಿತ್ರಾನ್ನ ತಯಾರಿಸ್ತಿರೋ ಅದೇ ರೀತಿ ಈ ನೆಲ್ಲಿಕಾಯಿಗಳು ಕೂಡ ಹಾಕೊಂಡು ನಾವು ಚಿತ್ರಾನ್ನ ತಯಾರಿಸಬಹುದು. ನೆಲ್ಲಿಕಾಯಿ ಚಿತ್ರಾನ್ನ ಅಂತ ಈಗ 1-4 ಜನಕ್ಕೆ ಅಂದ್ರೆ 1-3 ರಿಂದ 4 ನೆಲ್ಲಿಕಾಯಿ ಉಪಯೋಗಿಸ್ಕೊಂಡು ಒಗ್ಗರಣೆ ಹಾಕಿ ಇದ್ದ ನೆಲ್ಲಿಕಾಯಿನ ತುರಿದು ಬಿಟ್ಟು ಒಗ್ಗರಣೆಗೆ ಹಾಕಿ ಅನ್ನವನ್ನ ಹಾಕಿ ಕಲಸಿದ್ರೆ ನಿಮಗೆ ನೆಲ್ಲಿಕಾಯಿ ಚಿತ್ರಾನ್ನ ಸಿಗುತ್ತೆ. ಆಮೇಲೆ ಮನೆಯಲ್ಲೇ ಇನ್ನೊಂದು ಸಿಹಿ ಸುಪಾರಿ ಅಂತ ಅಂದ್ರೆ ನಮ್ಗೆ ಅಂಗಡಿಗಳಲ್ಲಿ ಸಿಗ್ಬಹುದು ಇವಾಗ ನೆಲ್ಲಿಕಾಯಿ ಸಿಹಿ ಸುಪಾರಿ ಅಂತ, ಅದು ಕೂಡ ತುಂಬಾ ಸುಲಭವಾಗಿ ಮನೆಯಲ್ಲೇ ತಯಾರಿಸ್ಕೋಬಹುದು. ಇದಕ್ಕೆ 1 ಕೆಜಿ ನೆಲ್ಲಿಕಾಯಿಗೆ 1.5 ಕೆಜಿ ಸಕ್ಕರೆ ಬೇಕಾಗತ್ತೆ. ಈ ಸಕ್ಕರೆ ಪಾಕ ಮಾಡಿಕೊಂಡು ಈ ನೆಲ್ಲಿಕಾಯಿ ಪೀಸ್ಗಳನ್ನ ಅಂದ್ರೆ ಚಿಕ್ಕ ಚಿಕ್ಕ ತುಂಡುಗಳನ್ನ ಮಾಡಿ ಅದನ್ನ ಪಾಕದಲ್ಲಿ ಬೇಯಿಸಿ ಅದನ್ನು 1 ವಾರ ಹಾಗೆ ಇಡಬೇಕು. 1 ವಾರ ಆದ್ಮೇಲೆ ಪಾಕಿಂದ ತೆಗೆದು ಅದನ್ನು ಸ್ವಲ್ಪ ಒಣಗಿಸಿ ಡಬ್ಬಿಯಲ್ಲಿ ಶೇಖರಣೆ ಮಾಡಿಟ್ಕೊಂಡ್ರೆ ನಿಮ್ಗೆ ಸಿಹಿ ಸುಪಾರಿ ಸಿಗುತ್ತೆ. ಮತ್ತೆ ಶರಬತ್ತು ಕೂಡ ತಯಾರಿಸಬಹುದು ಇದನ್ನು ಬಳಸ್ಕೊಂಡು. ಹೌದು, ಇದರಿಂದ ಶರಬತ್ತು ಕೂಡ ತಯಾರಿಸಬಹುದು. ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ ಜ್ಯೂಸ್ ಹೇಗೆ ತಯಾರಿಸೋದು ಅಂತ. ಶರಬತ್ತು ಅಂದ್ರೆ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಕುದಿಸಿ ಗಟ್ಟಿಯಾಗಿ ಇಟ್ಕೊಂಡು ತುಂಬಾ ದಿನ ಇಡಬಹುದು ಅದನ್ನ ಫ್ರಿಜ್ ಅಲ್ಲಿ ಅಥವಾ ಹೊರಗಡೆ ಆದ್ರೂ. ಅದು ನಮ್ಗೆ ಬೇಕಾದಾಗ ಸ್ವಲ್ಪ ಸ್ವಲ್ಪ ಪ್ರಮಾಣ ತಗೊಂಡು ಅದಕ್ಕೆ ನೀರ್ ಬೆರೆಸ್ಕೊಂಡು ಕುಡಿಬಹುದು. ಮತ್ತೆ ಚಟ್ನಿನು ತಯಾರಿಸ್ಕೋಬಹುದು. ಹೌದು, ನೆಲ್ಲಿಕಾಯಿಯಿಂದ ತುಂಬಾ ಒಳ್ಳೆ ಚಟ್ನಿ ತಯಾರಿಸಬಹುದು. ಈ ನೆಲ್ಲಿಕಾಯಿನ ಹಬೆಯಲ್ಲಿ ಬೇಯಿಸ್ಕೊಂಡು ಅಥವಾ ಅದನ್ನ ಹಾಗೆ ಆದ್ರೂ ಅದನ್ನ ತುರಿದು ಬಿಟ್ಟು ಕೂಡ ನಾವು ಮಾಡಬಹುದು. ಹಬೆಯಲ್ಲಿ ಬೇಯಿಸ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೋಬೇಕು ಅಥವಾ ಅದನ್ನ ತುರಿದು ಬಿಟ್ಟು ಸಣ್ಣ ಸಣ್ಣದಾಗಿ ತುರ್ಕೊಂಡು

ಬಾಯಿಯ ಬೆರಳ ಬಾಗಿತ ಪ್ರೀತಿ ಪದವ ಒತ್ತಲು ಕವಿಗಳಲ್ಲ ನಾವುಗಳು ಮನಸ್ಸಿನ ದೇಶಾಲುಗಳು. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ ಪ್ರಾಯೋಜಕರು ಚೇರಂಬಾಣೆ ಕೊಳಗದಾಳು ಗ್ರಾಮದ ಅಣ್ಣಚೀರ ಸುಜ್ಯೋತಿ ಬಸಪ್ಪ ಮತ್ತು ಸಂಸಾರ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಸ್ವಚ್ಛತೆಯೇ ಸೇವೆ ಪಾಕ್ಷಿಕ ಕಾರ್ಯಕ್ರಮನ ಇಡೀ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಪೂರ್ತಿ ಮಾಡ್ಯೋಳು ಅಂತ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಜಿ ಧನರಾಜ್ನವು ಹೇಳ್ಯೋಳು. ಮಡಿಕೇರಿನ ಜಿಲ್ಲಾ ಪಂಚಾಯಿತಿ ಸಭಾಬಾಡಿಲಿ ನಡೆದ ಪ್ರಶಂಸನಾ ಪತ್ರ ಕೊಡುವ ಜಂಬರಲ್ಲಿ ಮಾತಾಡಿದ ಅವು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೂಚನೆ ನಂಗೆ ಸ್ವಚ್ಛತೆಯೇ ಸೇವೆ ಪಾಕ್ಷಿಕ ಅಭಿಯಾನನ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ನೇ ತಾರೀಕು ಮುಟ್ಟ ಜಿಲ್ಲೆನ 102 ಗ್ರಾಮ ಪಂಚಾಯಿತಿಗಳಲ್ಲಿ ಹಮ್ಮಿಕೊಂಡು ಇದರ ಬಗೆಯಲ್ಲಿ ಶ್ರಮದಾನ ಶಾಲೆಗಳಲ್ಲಿ ಮಕ್ಕಳಿಗೆ ಮತ್ತು ಮಹಿಳಾ ಸಂಘದವಕ್ಕೆ ಬೇರೆ ಬೇರೆ ಪೈಪೋಟಿಗಳನ್ನ ಹಮ್ಮಿಕೊಂಡು ಮನಾರದ ಬಗೆಯಲ್ಲಿ ತಿಳುವಳಿಕೆ ಕೊಟ್ಟಿದ್ದು 102 ಗ್ರಾಮ ಪಂಚಾಯಿತಿಗಳ ಪೈಕಿ 5 ತಾಲೂಕಿಂದ ಅತಿ ಉತ್ತಮ ತರಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ 12 ಗ್ರಾಮ ಪಂಚಾಯಿತಿಗಳಿಗೆ ಪ್ರಶಂಸನಾ ಪತ್ರ ಕೊಟ್ಟೋಳು ಅಂತ ಹೇಳ್ದು. ಹೆಸರುಪಟ್ಟ ಮಡಿಕೇರಿ ದಸರಾ ಜನೋತ್ಸವದ ಬಗೆಯಲ್ಲಿ ಇದೇ ಸುರುಣ ಸಲ ಆಯೋಜನೆ ಮಾಡಿದ್ದ ಕಾಪಿ ದಸರಾನ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಮತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ನವು ಉದ್ಘಾಟನೆ ಮಾಡಿದ್ರು. ಈ ಸಂದರ್ಭ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಂಗೆ ವಿರಾಜಪೇಟೆನ ಶಾಸಕ ಎಎಸ್ ಪೊನ್ನಣ್ಣ, ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಸೇರಿದಂತೆ ಗಣ್ಯರು ಹಾಜರಿದ್ದು ಕಾಪಿ ದಸರಾಕ್ಕೆ ಕಾಪಿ ಮಂಡಳಿ, ಕರ್ನಾಟಕ ಪ್ಲಾಂಟರ್ಸ್ ಅಸೋಸಿಯೇಷನ್ ಸೇರಿದಂತೆ ಕಾಪಿ ವಲಯದಿಂದ ಒಳ್ಳೆ ಸ್ಪಂದನೆ ಸಿಕ್ಕಿದ್ದು ತೋಟಗಾರಿಕಾ ಇಲಾಖೆ, ಕೃಷಿ, ಮೀನುಗಾರಿಕಾ, ಪಶುಪಾಲನಾ ಇಲಾಖೆ, ತೋಟಗಾರಿಕಾ ಸಂಶೋಧನಾ ಕೇಂದ್ರ ಚಿಟ್ಟಳ್ಳಿ ಸೇರಿದಂತೆ ಬೇರೆ ಬೇರೆ ಇಲಾಖೆಗ ಕೈ ಜೋಡಿಸಿದ್ದು ಕಾಪಿ ದಸರಾ ಬಗೆಯಲ್ಲಿ ನಾಳೆ ಹೊತ್ತಾರೆ 10 ಗಂಟೆಯಿಂದ 9:30 ಗಂಟೆ ಮುಟ್ಟ ಮಾರಾಟದ ಸ್ಟಾಲ್ಗ ತೆಗೆದಿದ್ದವೆ. ಕೊಡಗು ಜಿಲ್ಲೆನ ಪೊರ್ಲುನ ಸಂಸ್ಕೃತಿನ ತೋರಿಸುವ ಪ್ರಯತ್ನದೊಟ್ಟಿಗೆ ದಸರಾ ಸಮಿತಿಗ ಹೆಚ್ಚು ಸದ್ದಿಂದ ಯಾರಿಗೂ ತೊಂದರೆ ಆಗದಂಗೆ ನೋಡಿಕೊಂಡು ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವನ ಯಶಸ್ವಿಯಾಗುವಂಗೆ ನೋಡಿಕೊಳ್ಳಕುಂತ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವು ಕೇಳಿಕೊಂಡಳು. ಕೊಡಗು ಪ್ರೆಸ್ ಕ್ಲಬ್ನ ಕಡೆಯಿಂದ ನಡೆದ ಸಂವಾದ ಮಾತುಕತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ ಅವು, ಅಬ್ಬರದ ಸಂಗೀತ ಎಲ್ಲಿ ಬೇಕಾದರೂ ಸಿಕ್ಕಿದೆ, ಆದರೆ ನಮ್ಮ ಸಂಸ್ಕೃತಿನ ವಾಲಗ ಸ್ವರಗ ನಮ್ಮಲ್ಲಿ ಮಾತ್ರ ಸಿಕ್ಕುದು, ಅದಕ್ಕಾಗಿ ಕಾನೂನನ್ನ ಗೌರವಿಸುವುದರೊಟ್ಟಿಗೆ ನಮ್ಮ ಸಂಸ್ಕೃತಿಗೆ ಒತ್ತು ಕೊಟ್ಟು ನಮಗಾಗಿ ನಾವೇ ಬದಲಾಕು ಅಂತ ಹೇಳ್ದು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಇದೇ ತಿಂಗಳ 9ನೇ ತಾರೀಕು ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಪೊನ್ನಂಪೇಟೆನ ತಹಶೀಲ್ದಾರ್ ಕಚೇರಿ ಸಭಾಬಾಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ನಡಿಲಿ ದೂರು ಅರ್ಜಿ ಹಂಚಿಕಿದ್ದು ಭರ್ತಿ ಮಾಡಿ ನೋಟರಿಂದ ಅಫಿಡವಿಟ್ ಮಾಡಿದ ಅರ್ಜಿಗಳನ್ನ ಸ್ವೀಕಾರ ಮಾಡುವೆ. ಸರ್ಕಾರಿ ಕಚೇರಿನ ಕೆಲಸ ಕಾರ್ಯಗಳಲ್ಲಿ ತಡ ಮಾಡುವ, ತೊಂದರೆ ಕೊಡುವ ಅಧಿಕಾರಿ ನೌಕರರ ಬಗೆಯಲ್ಲಿ ಪುಕಾರುಗೈದ್ದರೆ ಸಾರ್ವಜನಿಕರು ನಿಗದಿತ ಪತ್ರದಲ್ಲಿ ದೂರುಗಳನ್ನ ಕೊಡಕ್ಕ, ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳಕ್ಕಂತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸ್ಯಳು. 2025ರ ಫೆಬ್ರವರಿ 8ನೇ ತಾರೀಕು ನಡೆಯಕ್ಕಿರುವ ಜವಾಹರ ನವೋದಯ ವಿದ್ಯಾಲಯದ 9 ಮತ್ತು 11ನೇ ತರಗತಿಗೆ ಖಾಲಿ ಇರುವ ಸ್ಥಾನಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ಲಿ ಅರ್ಜಿ ಒಪ್ಪಿಸಿಕೆ. ಇದೇ ತಿಂಗಳ 30ನೇ ತಾರೀಕು ಮುಟ್ಟ ಸಮಯ ಇದ್ದು ಅರ್ಹ ವಿದ್ಯಾರ್ಥಿಗ ಸೂಕ್ತ ವಿವರ ಮತ್ತು ದಾಖಲೆಗಳನ್ನ ಅಪ್ಲೋಡ್ ಮಾಡಕ್ಕಂತ ಜವಾಹರ ನವೋದಯ ವಿದ್ಯಾಲಯದ ಪ್ರಾಚಾರ್ಯರು ತಿಳಿಸ್ಯಳು. ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಸಾಧಾರಣ ಸೇವೆ ಮಾಡಿರುವ ಸಾಧಕರಿಗೆ ಮೈಸೂರಿನ ಅನ್ವೇಷಣಾ ಟ್ರಸ್ಟ್ನವು ಕೊಡುವ ರಾಜ್ಯ ಮಟ್ಟದ ಧ್ವನಿ ಕೊಟ್ಟ ದಣಿ ಪ್ರಶಸ್ತಿನ ಕೊಡಗು ಜಿಲ್ಲೆನ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ನೌಕೆ ಮೈಸೂರಲ್ಲಿ ನಡೆದ ಜಂಬರಲ್ಲಿ ಕೊಟ್ಟು ಗೌರವಿಸಿದರು. ಈ ಪುರಸ್ಕಾರ ಪಡ್ಕೊಂಡಿರುವ ಕೊಡಗು ಜಿಲ್ಲೆನ ಸುರುಣ ವ್ಯಕ್ತಿ ತೇಳುವ ಕೀರ್ತಿಗೆ ಟಿಪಿ ರಮೇಶ್ ನೌ ಪಾತ್ರರಾಗಳು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆ ಇವರ ಕಡೆಯಿಂದ ತಾಲೂಕು ಮಟ್ಟದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಮಡಿಕೇರಿನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡೆದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭನವು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತಾಡಿ, ಮಕ್ಕ ನಮ್ಮ ದೇಶದ ಆಸ್ತಿ,

ಅಳ್ತುಕಾರ ಭಯಕ್ಕೆ ನಿಪ್ಪಕ್ಕೆ ಆಗಂದು ಅವು ಅಣುಚಿ ಕೂಟತ್ರ ನೂರನೇ ಪುಸ್ತಕ ಪಿಂಜ ಇಂಜ ಚೆನ್ನಂಗಿ ದಿವಸದ ಬಿಡುಗಡೆ ಅಪ್ಪ ಇಂಜ ಚಕ್ಕು ಪುಸ್ತಕ ಅಧ್ಯಕ್ಷ ಬುಳ್ಳಜಿ ಅಯ್ಯಪ್ಪ ಎಂಗಡ ಪರಿಶ್ರಮತ್ತು ಸಾಹಿತ್ಯ ಲೋಕ ಕಟ್ಟಡ ಅಂದು ಅವನಲ್ಲಾಮೆ ಬೈಂದತ್ತು. ಅಲ್ಲಿಂದ ತಕ್ಕ ಬರಂದ ಬುಳ್ಳಜಿ ಅಯ್ಯಪ್ಪ ಎಂಗ ಇದೇ 26 99 ಪುಸ್ತಕ ಪಿಂಜ ನವೆಂಬರ್ಲು ಕೂಟತ್ರ ನೂರನೇ ಪುಸ್ತಕತ್ನ ಬಿಡುಗಡೆ ಮಾಡುವ ಅಂದು ಅಣುಚಿ. ಕನ್ನಡ ಸಿರಿ ಸ್ನೇಹ ಬಳಗ ಕುಶಾಲ್ ನಗರ ಕರ್ನಾಟಕ ಸುವರ್ಣ ಸಂಭ್ರಮತ್ರ ನೆಪ್ಪಕಾಯ್ತು. ಸಾಧಕ ಶಿಕ್ಷಕ ಪಿಂಜ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ಅಟ್ಟಂಗ ಪೊಲಕ 10:30 ಕಣಿವೆ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನತ್ರ ಸಭಾ ಬಾಡೆಲ್ ನಡ್ಪ. ಕೊಡಗು ವಿಶ್ವವಿದ್ಯಾಲಯ ಕುಲಪತಿಯನ್ನ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರ್ ಎಂಗಡ ಕಾರ್ಯಕ್ರಮ ಹತ್ರ ಉದ್ಘಾಟನೆ ಮಾಡುವ. ಕನ್ನಡ ಸಿರಿ ಸ್ನೇಹ ಬಳಗತ್ರ ಅಧ್ಯಕ್ಷಗಳನ್ನು ಲೋಕೇಶ್ ಸಾಗರ್ ಎಂಗ ಕೊರವಕಾರಿಕೆ ವಹಿಸುವ. ಮುಖ್ಯ ಬಿಂದು ಆಯ್ತು ಸೋಮಾರ್ಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಎಸ್ ಕೂಡನಕ್ಕೆ ಮುಖ್ಯಪಟ್ಟವು ಕೊಡಿಯಾಡುವ. ಭಾರತೀಯ ಅಂಚೆ ಇಲಾಖೆ ರಾಧನಿಂಜ ಸಾರ್ವಜನಿಕ ಅಂಕು ಪಿಂಜ ವಿದ್ಯಾರ್ಥಿಗೆ ರಾಜ್ಯ ಮಟ್ಟತ್ರ ಕಾಗದ ಒಲ್ದು ಪೈಪೋಟಿ ಏರ್ಪಾಡು ಮಾಡಿತು. ಕಾಗದ ಒಲ್ದಕ್ಕೂ ಉಳ್ಳ ವಿಷಯ ದ ಜಾಯ್ ಆಫ್ ರೈಟಿಂಗ್ ಇಂಪಾರ್ಟೆನ್ಸ್ ಆಫ್ ಲೆಟರ್ಸ್ ಇನ್ ಅ ಡಿಜಿಟಲ್ ಏಜ್. ಸಾರ್ವಜನಿಕ